ಕಿವಿ ಹೇಳತ್ತೆ ಇಲ್ಲ ನಾನು ಸ್ನೇಹಿತನ ಜೊತೆ ಮಾತಾಡ್ಬೇಕು, ಅವನ್ ಮಾತು ಕೇಳಬೇಕು, ಅಲ್ಲಿ ಹೋಗೋಣ. ಆಮೇಲೆ ಮೂಗು ಇನ್ನೊಂದ್ ಕಡೆ ಹೇಳಿ, ಆಮೇಲೆ ಚರ್ಮ ಇನ್ನೊಂದ್ ಕಡೆ ಹೇಳಿ, ಇವುಗಳನ್ನ ಸಮನ್ವಯ ಮಾಡ್ಕೊಳ್ಳೋದಿದೆಯಲ್ಲ ಅದು. ಅದಕ್ಕೆ ಮೊದಲು ಪಂಚ ಜ್ಞಾನೇಂದ್ರಿಯಗಳನ್ನ ಸರಿಯಾಗಿ ತಿಳ್ಕೊಳ್ಳೋದು. ಆಮೇಲೆ ಯಾವಾಗ್ಲೂ ನಾವು ಏನ್ ಮಾಡ್ಬೇಕಂದ್ರೆ ಧ್ಯಾನ ಧ್ಯಾನ ಅಂತ ಇರ್ತೀವಲ್ಲ, ಪ್ರತಿಯೊಬ್ರು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಗುಡಿಲೋ ಅಥವಾ ಬೆಟ್ಟದ ಮೇಲೋ ಹೋಗ್ಬಿಟ್ಟು ಬಿಗಿಯಾಗಿ ಒಂದ್ ಅರ್ಧ ಗಂಟೆ ಕುತ್ಕೊಂಡ್ಬಿಡೋದು, ಅದಷ್ಟೇ ಧ್ಯಾನ ಅಲ್ಲ. ಧ್ಯಾನ ಅಂದ್ರೆ ಗಮನಿಸುವಿಕೆ, ಆ ಅರ್ಥನೂ ಇದೆ ಧ್ಯಾನಕ್ಕೆ. ಹಾಗೆ ಈ ಪಂಚ ಜ್ಞಾನೇಂದ್ರಿಯಗಳನ್ನ ಗಮನಿಸ್ಬೇಕು ನಾವು. ನಮ್ಮ ಮನಸ್ಸು ಯಾವ್ದ್ರ ಕಡೆಗೆ ಹೆಚ್ಚು ಹೋಗ್ತಾ ಇದೆ, ಅದು ನಮ್ಮನ್ನ ಉದ್ಧಾರ ಮಾಡ್ತಿದ್ಯಾ ಅಥವಾ ಹಾಳು ಮಾಡೋದ್ರ ಕಡೆ ಕರ್ಕೊಂಡು ಹೋಗ್ತಿದ್ಯಾ ಅನ್ನೋದನ್ನ ಸ್ವಲ್ಪ ನಾವು ವಿವೇಚನೆ ಮಾಡಿಬಿಟ್ರೆ ಅದು ಒಂಥರ ಧ್ಯಾನನೇ. ಅದಕ್ಕೆ ಮೊದಲು ಪಂಚ ಜ್ಞಾನೇಂದ್ರಿಯಗಳು ಯಾವ್ಯಾವ್ದು ಅದನ್ನ ಸರಿಯಾಗಿ ತಿಳ್ಕೋಬೇಕು. ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ, ಇವು ಪಂಚ ಜ್ಞಾನೇಂದ್ರಿಯಗಳು. ಇವಕ್ಕೆ ಒಂದೊಂದಕ್ಕೊಂದೊಂದು ವಿಷಯ ಇದೆ. ಮೂಗಿನ ವಿಷಯ ವಾಸನೆ, ಗಂಧ, ಅದು ಸುಗಂಧ ಇರ್ಬೋದು ದುರ್ಗಂಧ ಇರ್ಬೋದು, ಮೂಗಿನ ವಿಷಯ ಅದು. ನಾಲಿಗೆಯ ವಿಷಯ ರಸ, ರುಚಿ ನೋಡ್ತೀವಲ್ಲ, ಷಡ್ ರಸಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕಣ್ಣಿನ ವಿಷಯ ರೂಪ, ಆಮೇಲಿಂದ ಚರ್ಮದ ವಿಷಯ ಸ್ಪರ್ಶ, ಕಿವಿಯ ವಿಷಯ ಶಬ್ದ. ಒಂದೊಂದನ್ನ ಗ್ರಹಿಸೋದಕ್ಕೆ ಒಂದೊಂದಿದೆ. ಹೀಗೆ ಪಂಚ ಜ್ಞಾನೇಂದ್ರಿಯಗಳು ಪಂಚ ತನ್ಮಾತ್ರೆಗಳು ಅಂತ ಕರೀತಾರೆ. ಈ ಪಂಚ ವಿಷಯಗಳಿಗೆ ತನ್ಮಾತ್ರೆಗಳು ಅನ್ನೋ ಶಬ್ದ ಕೂಡ ಇದೆ. ಹೀಗೆ ಇವುಗಳನ್ನ ನಾವು ಅರ್ಥ ಮಾಡಿಕೊಂಡು ನನ್ನ ಈ ದೌರ್ಬಲ್ಯತೆಗೆ ಯಾವ್ದು ಕಾರಣ ಆಗ್ತಿರ್ಬೋದು. ಈ ಕೆಲವ್ರಿಗೊಂದು ಹುಚ್ಚಿದೆ ಇತ್ತೀಚೆಗೆ, ಆ ಹುಚ್ಚನ್ನ ಬಹಳ ಜನ ಬೆಳೆಸ್ಕೊಂತಿದ್ದಾರೆ, ಒಳ್ಳೇದಲ್ಲ ಅದು. ಏನು ಅಂದ್ರೆ ಮಲ್ಕೊಳ್ಳುವಾಗ ಮೊಬೈಲ್ ಆನ್ ಮಾಡ್ಕೊಂಡ್ಬಿಟ್ಟು ನೋಡ್ತಾ ಮಲ್ಕೊಳ್ಳೋದು, ಅದ್ ಯಾವಾಗ ನಿದ್ದೆ ಬಂದಿರುತ್ತೋ ಅವ್ರಿಗೆ ಗೊತ್ತಿರಲ್ಲ. ಅಥವಾ ಕೆಲವ್ರಿಗೆ ನಿದ್ದೆನೆ ಬರಲ್ಲ, ಆ ಮೊಬೈಲ್ ಆಫ್ ಮಾಡೋವರ್ಗುನು ನಿದ್ದೆನೆ ಬರಲ್ಲ. ಅಂದ್ರೆ ಈ ಮೊಬೈಲಿನ ರೇಸ್ ಏನಿದಾವಲ್ಲ ಕಿರಣಗಳು, ಅದು ಮೆದುಳ ಮೇಲೆ ನೇರವಾಗಿ ಪರಿಣಾಮ ಮಾಡ್ತದೆ, ಕಣ್ಣಿನ ಮೂಲಕ ನೇರವಾಗಿ ಪರಿಣಾಮ ಮಾಡ್ತದೆ. ಆವಾಗ ಅವನಿಗೆ ಡಿಪ್ರೆಷನ್ ಜಾಸ್ತಿ ಆಗ್ಬಹುದು, ಆಮೇಲೆ ಉದ್ವಿಗ್ನತೆ ಜಾಸ್ತಿ ಆಗ್ಬಹುದು, ಸ್ಟ್ರೆಸ್ ಇದೆಲ್ಲ ಆಗ್ಬಾರ್ದು ಅಂತಿದ್ರೆ ಮಲಗುವಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ನ ಬಳಸಬಾರ್ದು. ಆಮೇಲೆ ನೀವೆಲ್ಲರೂ ಗಮನಿಸ್ಕೊಳ್ಳಿ, ಕಣ್ಣು ಹಸಿರನ್ನ ನೋಡಿದಾಗ ಖುಷಿ ಆಗುತ್ತೆ. ಹಸಿರನ್ನ ನೋಡಿದಾಗ ಅಂದ್ರೆ ಕಾಡಿನ ನಡುವೆ ಹೋಗುವಾಗ ಅಥವಾ ಕಾಡಿನ ನಡುವೆ ಕಾಲ ಕಳೆಯುವಾಗ, ಒಂದು 10-20 ಮರಗಳು ನಿಮ್ಮ ಮನೆಯ ಆವರಣದಲ್ಲೋ ಅಥವಾ ಎಲ್ಲೋ ನಿಮ್ಮ ಆಫೀಸ್ ಆವರಣದಲ್ಲೋ ಇದ್ದಾಗ ಅದ್ರ ಸುಖನೇ ಬೇರೆ. ಅಂದ್ರೆ ಕಣ್ಣಿಗೆ ಹಸಿರು ಆನಂದ ಕೊಡುತ್ತೆ. ಯಾವ್ದನ್ನ ಕಣ್ಣು ಬಯಸ್ತಾ ಇದೆ, ಕಣ್ಣಿನ ಹಿತ ಯಾವ್ದು ಅದನ್ನ ತಿಳ್ಕೊಬೇಕು. ಕಿವಿ ಚೆನ್ನಾಗಿ ಕಾಪಾಡ್ಕೋಬೇಕು. ಯಾವತ್ತಿಗೂ ಕಿವಿ ಒಂದೇ ಸರಿಗೆ ಸಮಸ್ಯೆ ಆಗಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಇಯರ್ ಫೋನ್ ಹಾಕೊಂಡೇ ಇರೋದು ಕಿವಿಗೆ, ಇದರಿಂದ ಕಿವಿಗೆ ತೊಂದರೆ ಆಗ್ತದೆ. ಕಿವಿಗೆ ಹಿತವಾದ ಶಬ್ದ ಬೇಕು. ತುಂಬಾ ಜೋರ್ ಮೈಕ್ ಇದ್ರೆ, ಸ್ಪೀಕರ್ ಇದ್ರೆ ಕಿವಿಗೆ ಹಿಂಸೆ ಆಗುತ್ತೆ, ಅದರಿಂದ ಕಿವಿ ಕಿವುಡು ಕೂಡ ಆಗ್ಬಿಡೋದು. ಅದಕ್ಕೆ ಹಿತವಾದ ಸಂಗೀತ, ಈ ರೇಡಿಯೋ ಕೇಳಬೇಕಾದ್ರೂ ಅತಿ ಸೌಂಡ್ ಇಟ್ಕೊಳ್ಬಾರ್ದು, ಹಿತವಾಗಿ ಮಿತವಾಗಿ ಸೌಂಡ್ ಇಟ್ಕೊಂಡಾಗ ಆ ಕಿವಿಗೆ ಆನಂದ ಆಗುತ್ತೆ. ಹಾಗೇನೆ ಪ್ರತಿಯೊಂದು, ನೀವು ಈ ಕೃತಕ ಬಟ್ಟೆಗಳನ್ನ ಹಾಕೊಳ್ಳಿ, ಚರ್ಮಕ್ಕೆ ಹಿಂಸೆ ಆಗುತ್ತೆ. ಅದೇ ನೀವು ಕಾಟನ್ ಬಟ್ಟೆ ಹಾಕೊಳ್ಳಿ, ಹತ್ತಿ ಬಟ್ಟೆ ಹಾಕೊಂಡಾಗ ಆ ಚರ್ಮಕ್ಕೆ ಹಿತ ಆಗುತ್ತೆ. ಆದ್ರಿಂದ ಚರ್ಮಕ್ಕೆ ಏನ್ ಬೇಕು, ಕಣ್ಣಿಗೆ ಏನ್ ಬೇಕು, ಕಿವಿಗೆ ಏನ್ ಬೇಕು, ಇದನ್ನ ನಾವು ಅರಿತು ಕೊಡ್ತೀವಲ್ಲ, ಅದು ಪಂಚೇಂದ್ರಿಯಗಳನ್ನ ಪಳಗಿಸ್ಕೊಂಡ ಹಾಗೆ. ಆಮೇಲೆ ಈ ತನುವಿನ ಗುಣ ಏನಪ್ಪಾ ಅಂದ್ರೆ, ಸ್ವಾಭಾವಿಕವಾಗಿ ಕೆಳಮುಖವಾಗಿ ಹರಿಯೋದು. ಅಂದ್ರೆ ಯಾವುದು ನಮ್ಗೆ ಅಪಾಯಕಾರಿಯೋ, ಯಾವ್ದು ನಮಗೆ ತೊಂದರೆ ಕೊಡುತ್ತೋ ಆ ಕಡೆಗೆ ಎಳಸೋದು ಜಾಸ್ತಿ. ಮನಸ್ಸಾಗ್ಲಿ ತನು ಆಗ್ಲಿ ಎರಡು ಅಷ್ಟೇ, ತನು ಮನ. ಅದನ್ನ ನಾವು ಪ್ರಯತ್ನ ಪೂರ್ವಕವಾಗಿ ತಿದ್ದಬೇಕು. ಅದಕ್ಕೆ ಈ ಉತ್ಸವಗಳು, ಪೂಜೆ, ಧ್ಯಾನ, ಆಮೇಲಿಂದ ಪಾಠಗಳು, ಶಾಲೆ ಕಾಲೇಜುಗಳಿರ್ಬೋದು, ಎಲ್ಲವೂ ಇರೋದೇನಕ್ಕಪ್ಪ ಅಂದ್ರೆ ಮನಸ್ಸನ್ನ ಮೇಲ್ಮುಖವಾಗಿ ಎತ್ತೋದಕ್ಕೋಸ್ಕರ, ಶರೀರಕ್ಕೆ ಒಳ್ಳೆ ಸಂಸ್ಕಾರ ಕೊಡಕ್ಕೋಸ್ಕರ. ಶಿಸ್ತು ಶಿಸ್ತು ಡಿಸಿಪ್ಲಿನ್ ಅಂತ ಯಾಕೆ ಹೇಳ್ತಾರೆ, ಸ್ಕೂಲಲ್ಲಿ ಕಾಲೇಜಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಹೀಗೆ ಕುತ್ಕೋಬೇಕು, ಹೇಗ್ ಬೇಕಾದ್ರೂ ಕುತ್ಕೊಂಡ್ರೆ ಅದು ಒಪ್ಪಲ್ಲ ಅಲ್ಲಿ. ಯಾಕೆ ಅಂದ್ರೆ ನಾವು ಆ ಗುರುಗಳಿಗೆ ಹೆದರ್ಕೊಂಡು, ಶಿಕ್ಷಕರಿಗೆ ಹೆದರ್ಕೊಂಡು ಅಥವಾ ಸಮಾಜದ ಜೊತೆಗಿರುವಾಗ ಶಿಸ್ತಾಗಿರ್ಬೇಕು ಅಂದಾಗ ಅದು ಊರ್ಧ್ವಮುಖ ಪ್ರಯಾಣ, ಇಲ್ಲ ಹೇಗ್ಬೇಕು ಹಾಗೆ ಇರ್ತೀನಿ ಅಂದ್ರೆ ಅದು ಅಧೋಮುಖ ಪ್ರಯಾಣ. ಆದ್ರಿಂದ ಶರೀರವನ್ನ ಚೆನ್ನಾಗಿಟ್ಕೊಳ್ಬೇಕಾದ್ರೆ ನಾವು ಊರ್ಧ್ವಮುಖ ಪ್ರಯಾಣ ಮಾಡಬೇಕು. ಊರ್ಧ್ವಮುಖ ಪ್ರಯಾಣಕ್ಕೆ ಪ್ರತಿಯೊಂದು ಇಂದ್ರಿಯಕ್ಕೂ ಸಂಸ್ಕಾರ ಕೊಡಬೇಕು. ಪಂಚ ಜ್ಞಾನೇಂದ್ರಿಯಗಳು, ಸೆನ್ಸ್ ಆರ್ಗನ್ಸ್ ಅಂತ ಕರೀತಾರೆ, ಅಂದ್ರೆ ಜ್ಞಾನೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳನ್ನ ನಾವು ಎಷ್ಟು ಚೆನ್ನಾಗಿಟ್ಕೊಳ್ತೀವೋ ಅವಕ್ಕೆ ಒಳ್ಳೆ ಸಂಸ್ಕಾರ ಬಂದು ನಮಗೆ ಯಾವ ಜೀವನದಲ್ಲಿ ಸಂತೋಷವನ್ನು ಕೊಡ್ತಕ್ಕಂಥದ್ದು ಇದೇನೆ. ಯಾಕಂದ್ರೆ ಈಗ ಒಬ್ಬ ವಿಜ್ಞಾನಿಗೂ ಪಂಚೇಂದ್ರಿಯಗಳಿದಾವೆ, ಒಬ್ಬ ತತ್ವಜ್ಞಾನಿಗೂ ಪಂಚೇಂದ್ರಿಯಗಳಿದಾವೆ, ಒಬ್ಬ ಅಪರಾಧಿಗೂ ಪಂಚೇಂದ್ರಿಯಗಳಿದಾವೆ. ಅಪರಾಧಿ ಪಂಚೇಂದ್ರಿಯಗಳ ಮೂಲಕ ಕೆಟ್ಟದ್ ಮಾಡಿ ಜೈಲಿಗೆ ಸೇರ್ಕೊಂಡ, ಒಬ್ಬ ವಿಜ್ಞಾನಿ ಪಂಚೇಂದ್ರಿಯಗಳನ್ನ ಪಳಗಿಸಿ ಒಳಗಡೆ ಅಂತರ್ಮುಖಗೊಳಿಸಿ ಅವನು ಲ್ಯಾಬೊರೇಟರಿನಲ್ಲಿ ಕೂತ್ಕೊಂಡು ನೊಬೆಲ್ ಪ್ರೈಸ್ ತಗೊಂಡ, ಒಬ್ಬ ತತ್ವಜ್ಞಾನಿ ಅಥವಾ ಸಿದ್ಧಪುರುಷ ಪಂಚೇಂದ್ರಿಯಗಳನ್ನ ಪ್ರಸಾದೀಕರಣ ಮಾಡಿ

ಕಟ್ಟಿ ನವತುರ ಹರಿ ಸಂತ ದಾಮಾಜಿ ಪಂತರು. ಇದು ಬೀದರ್ ಜಿಲ್ಲೆಯ ಕಲಿಯುಗದಾಗ ಆಗಿದಂತಹ ಘಟನಾ ನಾವು ಹೇಳ್ತಾ ಇದ್ದೇವೆ. ಮಹಾಪುರುಷರು ಸಂತ ದಾಮಾಜಿ ಪಂತರು ಪಂಡರಿನಾಥಂದ ಭಕ್ತ ಬಿದ್ರು. ಅವರ ಚರಿತ್ರೆ ಏನಪ್ಪಾ ಅಂದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಿ. ಸಂತ ಸಭಾ ನೀವ ಕುಂತ ಕೇಳರಿ ನಿಟು ವೇಕ ಚಿತ್ತ ಕಳವಿಕೆದೊಳಗ ಆಗಿದ ಮಾತ ಮಂಗಳವಾಡಿ ನಮ್ಮ ಪಟ್ಟಣದಲ್ಲಿ ಬಿದಾದಮಜಿ ಪಂತ ಬೇಗು ಬೆಳಗ ಅವ ಭಜನೆ ಮಾಡುತ್ತಿದ್ದ ಬಿಸರಲ್ ಬಿಟ್ಟಲಂತ ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾಂತ ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾಂತ ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾಂತ ಭಕ್ತಿಗಾಗಿ ಭಗವಾನ ಭೇಟಿತ ಕೊಟ್ಟಿದ ಸಾಕ್ಷಾಂತ ಕಿಲಗೆಣಿಸುವ ತಾಕಿಣಸಿ ನೋಡಲ ತೇಜ ಮರ್ತ್ಯದಲ್ಲಿ ಮಳೆಯ ಬೀಳಲಿಲ್ಲ ಭೂಮಿಯಲ್ಲೇ ಕೆಟ್ಟ ಬರ ಬಂದು ಕಷ್ಟ ಬರಗಿತು ಬಡವ ಮಂದಿಗೆ ಜೋಲಿ ಕೆಟ್ಟ ಬರ ಬಂದು ಕಷ್ಟ ಬರಗಿತು ಬಡವ ಮಂದಿಗೆ ಜೋಲಿ ಕೆಂಡರ ಮಕ್ಕಳು ಭಿಕ್ಷ ಬೀಳುತ್ತಾರ ಹಾಕುವಾರು ಎಲ್ಲಿ ಮೂರು ಆತನದ ಮಾರಾಟವಾಯಿತು ಮಂಗಳವಾಡಿದಲ್ಲಿ ಮೂರು ಆತನದ ಮಾರಾಟವಾಯಿತು ಮಂಗಳವಾಡಿಯಲ್ಲಿ ಸುತ್ತಿನ ಜನವನ್ನು ಮೂರ್ತಕ್ಕೆ ಹಾಕ್ಯರ ದಾಮಾಜಿ ಬದಲಿ ನಿಮಗ ಬಿಟ್ಟು ಹೋಗುವುದು ನಾವು ಎಲ್ಲಿ ಹೋಗುವುದು ನಾವು ಎಲ್ಲಿ ಅನ್ನ ಹಾಕಿ ನೀವ ಪುಣ್ಯ ಪಡೀರಿ ಶ್ರೇಷ್ಠ ಸಾಧುರಲ್ಲಿ ಅನ್ನ ಹಾಕಿ ನೀವ ಪುಣ್ಯ ಪಡೀರಿ ಶ್ರೇಷ್ಠ ಸಾಧುರಲ್ಲಿ ಭಿಕ್ಷ ಬೇಡತೆ ಮೋಕ್ಷ ಕೂಡರಿ ಹೊಡಿರಿ ನಿಮ್ಮ ಕೈಲಿ ಮೋಕ್ಷ ಕೂಡರಿ ಹೊಡಿರಿ ನಿಮ್ಮ ಕೈಲಿ ಯಾರಪ್ಪ ಮಂಗಳವೇಳ ಪಟ್ಟಣದಲ್ಲಿ ಸಂತ ದಾಮಾಜಿ ಪಂತರು ಇದ್ರು. ಸಂತ ದಾಮಾಜಿ ಪಂತರು ಸರ್ಕಾರಿ ಕೋಟದ ಕಾಲಿನ ಮೇಲೆ ವಾಚ್ಮೆನ್ ನೌಕರಿ ಮಾಡ್ತಿದ್ರು. ಆ ಕಾಲಕ್ಕೇನಂದ್ರೆ ಹಸಿ ಬರಗಾಲ ಬಂತು ಮೂರು ಅದ್ದಲದ ಮಾರಾಟ ಇದ್ರೆ ರೂಪಾಯಿದಾಗ ಬಾರನೇ ಮಂದಿ ಸತ್ತು ಹೋದ್ರು ಚಾರನೇ ಮಂದಿ ಉಳಿದ್ರು. ಏನು ಏನಂತಾರ ಚಾರನೇ ಮಂದಿ ಉಳಿದಿಂದು ಬಂದು ಆ ದಾಮಾಜಿ ಪಂತನ ಬಲ್ಲಿ ದಾಮಾಜಿ ಪಂತರೇ ನೀವು ಸತ್ಯ ಶರಣರು ಮಹಾನುಭಾವರು. ನಾವು ಅನ್ನ ಅನ್ನ ನೀರಿಲ್ದೆ ಸಾಯ್ಲಾತಿದ್ದೇವೆ ಮಹಾರಾಜರೇ ನಮಗ ಒಂದ ಟೇಮದು ಅನ್ನ ಉಣಿಸಬೇಕ ದೇವ ಅವಾಗ ದಾಮಾಜಿ ಪಂತರ ಏನಂತಾರ ಸರ್ಕಾರ ಕೊಟ್ಟಿ ಖಾನಿ ಅದ ಸರ್ಕಾರ ತೆಲಿ ಹಾರಿಸ್ದಾರ ನಂದು ಒಬ್ಬ ಒಂದೇ ಹಾರಿಸತ್ತು ಖರೆ ಈಸ್ ಮಂದಿ ಏನ ಬದುಕ್ತಾವಲ್ಲ ಜಗದಾಗ್ ಅಂತೇಳಿ ಕೋಟಿ ಖಾನ ಲೂಟ್ ಅಂದ್ರು ಲೂಟ್ ಅಲ್ಲ ಕೇಳ್ತಾನಾದ ಯಾವ ಶೇರ್ ಒಯ್ದ ಯಾವ ಎರಡ್ ಶೇರ್ ಒಯ್ದ ಯಾವ ನಾಲ್ಕ ಶೇರ್ ಒಯ್ದ ಯಾವ ಚೀಲದ ಗಣತಿ ತುಂಬಿಕೊಂಡು ಹೋದ ಕೋಟಿ ಖಾನ ಖಾಲಿ ಆಯ್ತ್ರಿ ಪುಕ್ಸಟ್ಟೆ ಪುರಾಣ ಉಂಡು ಹೋ ಉರಣ್ಣ ತಕೊಂಡು ಹೋದ್ರು ಬಲ್ಲಿ ಥೋಡೆ ಮಂದಿ ಇದ್ರು ನಮ್ಮಂತವ್ರು ನಿಮ್ಮಂತವ್ರು ಯಾಕೋ ಅಣ್ಣ ನಾವು ದಾಮಾಜಿ ಪಂತನ ಬಲ್ಲಿ ಕೂಡ್ತೇವ್ ಖರೆ ನಮ್ ಶೇರ್ ಯಾರು ಸೇರ್ ಜ್ವಾಳ ಒಯ್ಯಿಂದ ನಮ್ಮ ಪೈವ ಒಯ್ಯಂದಿಲ್ಲ ಮತ್ ನಡ್ರಿ ಅಂದ ಭಾಷಾ ಹೋಗಿ ಬೀದರ್ ಕೋಟಿಗೆ ಅವನು ಶಿಕಾಯತ್ ಮಾಡಿ ಅಂದ ನಡ್ರಿ ಎಲ್ಲ ಕೇಳ್ತಾನಲ್ಲ ದಾಮಾಜಿ ಪಂತನ ಬಲ್ಲಿ ಜಾಗ ಬಿಟ್ಕೊಟ್ಟು ಆ ಜಾಗದಾಗ ಹೋಗ್ಬೇಕಂತ ಇಬ್ಬರು ತಮ್ಮರು ಕಲ್ತು ಯಾವ ಪ್ರಕಾರ ಜನ ಮಂದಿ ಹೊಂಟಾರ ಬೀದರ್ ಕೋಟಿಗೆ ಅಂತ ಆ ಜಾಗದಾಗ ಪಂಡಣ್ಣ ಮಿಂಚಣ ಮಾತ ಕೇಳಿ ಬಿಜಳಂಕ ಸಭ ನೆರಸಿ ಅಕ್ಕನಾಗಮ್ಮನ ಕರೆಸಿ ಪಂಡಣ್ಣ ಮಿಂಚಣ ಮಾತ ಕೇಳಿ ಬಿಜಳಂಕ ಸಭ ನೆರಸಿ ಅಕ್ಕನಾಗಮ್ಮನ ಕರೆಸಿ ಸಿಟಿಗೆ ಬಂದು ಬಸವಣ್ಣ ಕೇಳತನ ಯಾರಿದ್ರಿ ಗರವಾಸಿ ಸಿಟಿಗೆ ಬಂದು ಬಸವಣ್ಣ ಕೇಳತನ ಯಾರಿದ್ರಿ ಗರವಾಸಿ ಹಾಗಾದರ ಮೈಮ ಹಿಂಗಾದರಿರಬಾದು ಹೇಳಿರಪ್ಪ ಮನಸ್ಸಿಗೆ ಗುರು ಬರತಾನೆ ಮನೆಗೆ ಒಳ್ಳಣ್ಣ ಮಿಂಚಣ್ಣ ಮಾತ ಕೇಳಿ ಬಿಜಳಂಕ ಸಭ ನೆರಸಿ ಅಗನಾಗಮ್ಮನ ಕರೆಸಿ ಅವಾಗ ರಾಜಾಗ ಬಂದು ನಮಸ್ಕಾರ ಮಾಡ್ಯಾರ ಮಹಾರಾಜರೇ ನಾವು ಮಂಗಳ ವೇಡ ಮಂಗಳ ವೇಳಾಪಟ್ಟಣದವರು. ನೀವು ದಾಮಾಜಿ ಪಂತ್ ಸರ್ಕಾರಿ ಕೋಟಿ ಖಾನ ಲೂಟ್ ಮಾಡ್ಲಾಕಿಕ್ಕಿರಿ, ಏನ್ ಕಾಯ್ಲಾಕಿಟ್ರಿ ಸರ್ಕಾರ? ಅಂದ ಸರ್ಕಾರ ನೋಡ್ಬೇಕಂದ್ರ ಖಾನ ನೋಡ್ಬೇಕಂದ್ರ ಅವ್ರಿಗೆ ಲೂಟಿ ಮಾಡ್ಲಾಕಿಕ್ಕಿಲ್ಲ, ಅವ್ರಿಗೆ ನೋಡ್ಬೇಕಂದ್ರ ಕಾಯ್ಲಾಕಿಕ್ಕಿದ್ದೇವೆ. ಖರೆ ಮಹಾರಾಜ್, ನಿಮ್ಮ ಕೋಟಿ ಖಾನ ಲೂಟ್ ಮಾಡ್ಯಾಕ ನೀವ ಸರ್ಕಾರ? ನಾವು ಯಾಕಂದ್ರ ನಾಳೆ ಊರಾಗ ಬಂದು ಕೇಳಿರ್ಗಿನ ಯಾಕ್ರೋ ತಮ್ಮ ನೀವ್ ಯಾರ್ಬಿ ಬಂದ್ ನಮ್ಗೆ ಹೇಳಿಲ್ಲ ಅಂತ ಹೇಳಿ ಅದ ಸಲಾಗಿ ನಿಮ್ಗೆ ಸುದ್ದಿ ಮುಟ್ಟಿಸ್ಲಾಕ್ ಬಂದೇವ್ ಸರ್ಕಾರ. ಯಾಕಂದ್ರೆ ಸುದ್ದಿ ಮುಟ್ಟಿಸ್ರಿ ಆ ಜಾಗದಾಗ ದಾಮಾಜಿ ಪಂತ ಜನ ಕೋಟಿ ಖಾನಿ ಲೂಟ್ ಮಾಡ್ಯಾರಂದ್ರ ಆಚ ಕೇಳಿ ಬಾಳ ರೋಷ ತಾಳಿದ ತನ್ನ ಮನಸ್ಸಿನಲ್ಲಿ ಧೈರ್ಯ ಮಾಡಿ ತನ್ನ ಮನಸ್ಸಿನಲ್ಲಿ ಸಿಟ್ಟಿಗೆ ಹೇರಿ ಬವ ಕೊಟ್ಟ ಹುಕುಮ ಬಂದ ಅಲ್ಲಿ ಕೊತ್ವಾಲ ಸಿಟ್ಟಿಗೆ ಬಂದು ಕೊಟ್ಟನ ಬಂದನ ಕೊತ್ವಾಲ ಸಿಟ್ಟಿಗೆ ಹೇರಿ ಬವ ಕೊಟ್ಟ ಹುಕುಮ ಬಂದ ಅಲ್ಲಿ ಕೊತ್ವಾಲ ಸಿಟ್ಟಿಗೆ ಬಂದು ಹುಕುಮ ಕೊಟ್ಟನ ಬಂದನ ಕೊತ್ವಾಲ ಆ ದಿವಸ ಬಿತ್ತ ಸ್ವಾಮಾರ ಸ್ವಾಮಾರ ನೂರಾರ ಮಂದಿ ಸಾಧೂರ ನೂರಾರ ಮಂದಿ ಸಾಧೂರ ನೂರಾರ ಮಂದಿ ಸಾಧೂರ ಸರ್ಕಾರಿ ಮಂದಿ ನೋಡ್ಯಾರ ಸರ್ಕಾರಿ ಮಂದಿ ನೋಡ್ಯಾರ ಎಕತಾರಿ ದಮಡಿ ಒಗದಾರ ತಾರಿ ದಮಡಿ ಒಗದಾರ ಎಕತಾರಿ ದಮಡಿ ಒಗದಾರ ಎಕತಾರಿ ದಮಡಿ ಒಗದಾರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ಇದ್ದ ಪರಿದಿಂದ ಕದ್ದು ಓಡುತ್ತಾರ ಸಿಗಬರದೆ ಅಂತ ಉರಿಗಿ ಕಾಳ ಏನು ಬಂತ ಕಾಳ ಏನು ಬಂತ ಉರಿಗಿ ಕಾಳ ಏನು ಬಂತ ಮಂಗಳವಾಡಿನ ಪಟ್ಟಣದಲ್ಲಿ ಬಿದ್ದಾದ ಮದಿ ಪಂತ ಮಂಗಳವಾಡಿ ಎಂಬ ಪಟ್ಟಣದಲ್ಲಿ ಬಿದ್ದಾದ ಮದಿ ಪಂತ ಗೌರತಮಾನ ಹುಕುಂಕೆ ತಾವೇದಾರ್ ರಾಜಾ ಬೋಲೆ ದಲ್ ಹಲೆ ಗರಿ ಬೋಲೆ ದಾಡಿ ಮಿಸಿನ ಅಲೆ ಹೋಗಂದ ಮಂಗಳ ಬೇಡಕ್ ಹೋಗಿ ಆ ದಾಮಾಜಿ ಪಂತ ಕೈಯಾಗ ಕೋಡ ಕಾಲ ಬೇಡಿ ಹಾಕಿ ತಗೊಳ್ ಬರಿ ತಮ್ಮ ಅಂದ ರಾಜಾ ಹುಕುಮ್ ಕುಳ್ಳಾಕೆ ರಾಜನ ಮಾತು ಕೇಳ್ಕೊಂಡು ದಾಮಾಜಿ ಪಂತ ಕಾಲಾಗ ಬೇಡಿ ಕೊಡಿ ಹಾಕೊಂಡು ಅವನಿಗೆ ಜಾಮ್ ಖಾನಿ ತರ್ಬೇಕಂದ ಹುಕುಮ್ಕೆ ತಾಬೇದಾರ್ ಹೋದ್ರು ದಾಮಾಜಿ ಪಂತಗಾಗ ಏನಪ್ಪ ಕೈಯಾಗ ಬೇಡಿ ಕಾಲ ಕೋಡ ಹಾಕಿದ್ರು ನಡಿ ಜಲ್ಮ ಅಂದ್ರು ಪೊಲೀಸ್ದವ್ರು ಪೊಲೀಸ್ದವ್ರು ತಕೊಂಡು ನಡೆದಾರ ಹೊಡ್ತಿ ಕಾರ್ ನಡೆಸಾರ ಮ್ಯಾಲಿಂದು ಹ್ಯಾಂಗಂತಾರ ಪಂಡೇರಿನಾಥನ ಭಕ್ತ ಬಿದ್ರು ದಾಮಾಜಿ ಪಂತರು ಮನಸ್ಸಿನಾಗ ಏನಂತಾರ ಹರ ಹರ ಹರ ಹರ ಸಂಬ ಸದಾ ಶಿವ ನೆನಸಿ ಬಿಟ್ಟು ಬಾನ ಮರ್ತೆಗಳು ಎಂತ ಪುಣ್ಯವಾನ ಎಂತ ಪುಣ್ಯವಾನ ಮರ್ತೆಗ ಎಂತ ಪುಣ್ಯವಾನ ಮರ್ತೆಗ ಎಂತ ಪುಣ್ಯವಾನ ವಿಟಾನಾಗಿ ರೂಪ ತಾಳಿದ ಕೇವಲ ಭಗವಾನ ವಿಟಾನಾಗಿ ರೂಪ ತಾಳಿದ ಕೇವಲ ಭಗವಾನ ರೂಪಾಯಿ ಕೋಣ ತಾವಗದು ಭಾಷೆಗೆ ಮೊದಲ ಮಾಡುತ್ತಾನ ರೂಪಾಯಿ ಮೊದಲು ಮೊದಲ ಭಾಷೆಗೆ ಮಾಡುವಾನ ರೂಪಾಯಿ ಕೋಣ ತಾವಗದು ಭಾಷೆಗೆ ಮೊದಲ ಮಾಡುತ್ತಾನ ಮೊದಲ ಭಾಷೆಗೆ ಮೊದಲ ಮಾಡೋದಾನ ಇವರ ಭಾಷೆ ಕೇಳಿದನು ಪೂರ ಎಲ್ಲಿಂದ ಬಂದ ನೀ ದ್ವಾರ ಎಲ್ಲಿಂದ ಬಂದ ನೀ ದ್ವಾರ ಎಲ್ಲಿಂದ ಬಂದ ನೀ ದ್ವಾರ ಹಿಂದೆ ಬಂದ ನೀ ದ್ವಾರ ದಾಮಾಜಿ ಪಂತ ಕಳವ್ಯಾರ ದಾಮಾಜಿ ಪಂತ ಕಳವ್ಯಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ಅವಾಗ ಪಂಡರಿನಾಥನ ಧನ ಹಚ್ಚನ ಪಂಡರಿನಾಥ ಆತ್ಮ ಪರಾತ್ಮ ತಿಳಿದವನೇ ಪರಮಾತ್ಮ ಯಾರಿಗೆ ಗೊತ್ತಾಯ್ತದ ಅಂತರ ಸಾಕ್ಷಿದಾಗ ಭಗವಾನ್ ಗೊತ್ತಾಯ್ತು ಯಾರ ಆತ್ಮದಾಗ ಏನದ ಅಂಬಾದ್ ಈ ಮಾನವ ಜನ್ಮದಾಗ ಬೇಗದಿ ಎಚ್ಚರ ಆಗೋತನ್ಮ ಈ ಜನ್ಮ ಬರುವುದೆ ಒಮ್ಮ ಒಮ್ಮ ಹುಟ್ಟಿದೇವಂದ್ರ ಆ ಭಗವಂತನ ಧ್ಯಾನ ಮಾಡ್ಲತ್ತಾನ ಪರಮಾತ್ಮ ಧ್ಯಾನ ಪಂಡರಿನಾಥಗ ಅರು ಉಂಟಾಯ್ತು ಅರು ಉಂಟಾಗಿ ಕುಂಡ್ಯಾಗ ಲಂಗೋಟಿ ಮೈ ಮ್ಯಾಲ ಚಿಂದೋಟಿ ಹೆಗಲ ಮ್ಯಾಲ ಕೋರಿ ಕೈಯಾಗ ಬಡಗಿ ತಕೊಂಡು ಆ ಸಿಕಿಂದ್ರ ಭಾಷನ ಬೀದರ್ದಾಗ ಬಂದು ಜ್ವಾರ ಅಂದ ನಮಸ್ಕಾರಿ ಅಂದ ನಮಸ್ಕಾರಿ ಅಪ್ಪ ನಮಸ್ಕಾರ ಹಲೋ ತಮ್ಮ ನೀ ಯಾವ ಊರವ ಯಾಕೆ ಬಂದಿದ್ದಿಲ್ಲಿ ಮಹಾರಾಜ್ ನೋಡ್ಬೇಕಂದ್ರ ದಾಮಾಜಿ ಪಂತರ ಮಂಗಳ ವೇಳಾ ಪಟ್ಟಣಮ್ಮದಲ್ಲಿ ಅವ್ರ ಮನ್ಯಾಗ ನೋಡ್ಬೇಕಂದ್ರ ಕೆಲಸ ಮಾಡ್ತೀನಿ ಮಹಾರಾಜ ವಿಟ್ಯಾವ ನಿನ್ನ ಹೆಸರು ನನ್ನ ಹೆಸರು ವಿಟ್ಯಾ ಮಹಾರಾಜ ಅಲ್ಲ ತಮ್ಮ ವಿಟ್ಯಾ ಇದ್ರೆ ಬರೋಬರ ಆಯ್ತು ಅರೆ ಇಲ್ಲಿ ಯಾಕೆ ಬಂದಿದ್ಯ ಮಹಾರಾಜ್ ನೋಡ್ಬೇಕಂದ್ರ ದಾಮಾಜಿ ಪಂತರು ಕೋಟಿ ಖಾನಿ ಲೂಟ್ ಮಾಡ್ಲಾಕ ಹಚ್ಚಾದ ನೋಡ್ಬೇಕಂದ್ರ ಅವ್ರ ಪಡೆ ಪಾವಣಿ ಲೆಕ್ಕ ನಿಮ್ಗೆ ಕುಡ್ಲಾಕ ಬಂದ ಭಾಷ್ಯ ಮಗು ಬಂತು ಗುಂಡ್ಯಾಗ ಲಂಗೊಟ್ಟಿದ ಮೈ ಮ್ಯಾಲ್ ಚಿಂದೊಟ್ಟಿದ ಹೆಗಲ ಮ್ಯಾಲ್ ಕೋರಿಯದ ನೋಡಿದ್ರ ಹುಚ್ಚನ ವೇಷ ಅದ ಇವಾಗ ಏನಾರ ರೊಕ್ಕ ಕೊಡ್ತಾನ ಅಂತ ಪ್ರಧಾನಿ ಏನಂತಾನೆ ಯಾಕೋ ಪ್ರಧಾನಿ ಹುಚ್ಚ ಬಂದಂಗ ಕಾಣಿಸ್ತದ ಕಚೇರಿ ಕಾಯ್ದಾರ ನುಕ್ಕಾಕೋತಮ್ಮ ಅಂದ ಏ ನುಗ್ಗಾಕತ್ತರ ಅಲ್ಲ ಕೇತ್ರಲ್ಲ ಪ್ರಧಾನಿ ನುಗ್ಲಾಕುದ ಇದ್ರಂದ ಮುಂದೆ ತಲೆಯಾಗ ಚಿಟ್ಟಿ ಇತ್ತು ಚಿಟ್ಟಿ ಹಾರ ಹೊಡೆದ್ರು ದಿಲ್ಲಿದಾಗ ಹ್ಯಾಂಗ ರೊಕ್ಕ ತಯಾರಾಗ್ತಾವ ಒಂದ್ ಕಡೆ ರೊಕ್ಕ ಲಾಲು ಹಸಿರು ಎಲ್ಲ ಬೀಳತ್ತು ತಕೊಂಡ್ರಿ ತಮ್ಮ ಕಾರ್ಕೊಂಡ್ ಮಂದಿ ನೀವು ಲೆಕ್ಕ ಮಾಡ್ಕೊಡ್ರಿ ನಿಮ್ ಕೋಟಿ ಖಾನ ರಕಮ್ ಏಟದ ಅಷ್ಟೆಲ್ಲ ಆಳ್ಕೊರಿ ಎಲ್ಲ ಚಿಟ್ಟಿ ಬಿಟ್ಟಾಗದ ಮುತ್ತು ಅವಳ ಜಾಗ ಬೆಳ್ಳಿ ಬಂಗಾರು ಪೈ ಪಾಕಿ ಡಿಕ್ಕಿ ಬಿದ್ದ ಜಾಗದ ಎಲ್ಲ ಮಂದಿ ಏನಂತಾರ ಮಹಾರಾಜ್ ಇದು ಕೋಟಿ ಖಾನದಾಗ ಇದು ಚಿಟ್ಟಿ ಬರ್ದ್ ಕೊಡ್ರಿ ದಾಮಾಜಿ ಪಂತ ನೋಡ್ಬೇಕಂದ್ರ ರಕಮ್ ಮುಡ್ತು ಅಂತ ಹೇಳಿ ಮುಡ್ತಾನ ಅವಾಗ ಪರಮೇಶ್ವರ್ ಏನಂತಾರ ರಾಜ ಇದು ಪತ್ರ ಬರ್ಕೊಡ್ತಾರ ದಾಮಾಜಿ ಪಂತನ ಮನೆಯ ವಿಟ್ಯ ಅಂಬ ಕೆಲಸ ಮಾಡವ ಬಂದು ರಕಮ ಕೊಟ್ಟು ಹೋದ ದಾಮಾಜಿ ಪಂತ್ ಕೋಟಿ ಖಾನ ಲೂಟ್ ಮಾಡಿದ್ವು ಅಂತ ಹೇಳಿ ರಸೀದ್ ಕೊಟ್ಟರು ಆ ರಸೀದ್ ತಕೊಂಡು ಗುಪ್ತಾಗಿ ಪರಮೇಶ್ವರಿ ಎಂದು ಕೈಲಾಸ ಕಗೊಂಡ ಹೋಗ್ಯಾರ ದೇವ ಕಾಳೇನ್ ಕಟ್ಟಿ ಈ ಕಾಡ್ ಆಗ್ಯಾರ ಆ ಕಾಡ್ ಏನಾಗ್ಯಾರ ದಾಮಾಜಿ ಪಂತಗ ಬೇಡಿ ಹಾಕೊಂಡು ಆ ಕಚೇರಿ ಎದುರು ತಂದ್ರು ರಾಜ ಹಿಂಗೆ ನೋಡ್ದ ಕಣ್ಣಿಲಿ ಏನಂತಾನ ಈಗ ಅವನ ಮನಿ ಮನುಷ್ಯ ಬಂದು ರಕಮ್ಮ ಕೊಟ್ಟ ಹೋದ ಎಲ್ಲೋ ಪ್ರಧಾನಿ ಆ ದಾಮಾಜಿ ಪಂತನ ಬೇಡಿ ಕಡಿಯೋ ತಮ್ಮ ಅಂದ ದಾಮಾಜಿ ಪಂತನ ಬೇಡಿ ಕಡಿಯಲ್ಲ ಗೆತ್ತಡ ಲಾಜಾಗದಾಗ ದಾಮಾಜಿ ಪಂತನ ಬೇಡಿ ಕಡ್ದಾರ್ ಮಹಾರಾಜ್ ಈಜ್ ನೋಡ್ಬೇಕಂದ್ರ ಕೈದಾಗ ಬೇಡಿ ಕಡಿ ಹಾಕೊಂಡು ನನ್ನ ಊರಾಗೆಲ್ಲ ತಿರ್ಸ್ಕೊಂಡು ಮೆರೆಸ್ಕೊಂಡು ಬಂದ್ರಿ ಈಗ ನೋಡ್ಬೇಕಂದ್ರ ಈಗ ಬಂದಿದ ಮೇಲೆ ಬೇಡಿ ಕಡಿಲ್ಲ ತಿರು ನನ್ನ ರಕಮ್ ನೀವು ಕೋಟಿ ಖಾನಿ ಲುಟ್ಟಿ ಮಾಡಿದೇನಾಯ್ತಲ್ಲ ಎಲ್ಲ ತಮ್ಮ ಹೇಳ್ತಾ ಕೇಳ ದಾಮಾಜಿ ಪಂತ ನೀನ್ ಮನಿದಾಗ ಯಾವ ಕೆಲಸ ಮಾಡವ ಇಟ್ಟೆ ಅಂಬ ಹೀಗೆ ಬಂದಿದ ಬಂದು ರಕಮ ಕೊಟ್ಟು ರಸೀದ ತಕೊಂಡು ಹೋದ ಅದ್ರ ಸಲ ಯಾಕೆ ಬೇಡಿ ಕಳೆದ ತಮ್ಮ ನನ್ನ ಮನ್ಯಾಗ ನೋಡ್ಬೇಕಂದ್ರ ದಾಮಾಜಿ ಪಂತನ ಮನ್ಯಾಗ ಏನಂತಾರ ನನ್ನ ಮನೆಯಾಗ ಎಲ್ಲಪ್ಪ ಹೆಂಡ್ರಿಲ್ಲ ಮಕ್ಕಳಿಲ್ಲ ಯಾರು ಇಲ್ಲ ನನಗ ಪತಿಯ ಪ್ರದೇಶ ಇದ್ದೀನಿ ನನ್ನ ಸಲ್ಯಾಕ ಬಂದ್ರ ಪಂಡರಾಪುರದ ಪಂಡರಿನಾಥ್ ಬಂದಿರ್ಬೇಕು ಅಂದ ಅರೆ ಪಂಡರಪ್ಪರು ಪಂಡರಿನಾಥ್ ನಿನ್ನ ಬಲ ಬರ್ತಾ ಅಂದ್ರೆ ಮನುಷ್ಯ ಈ ಕಲಿಯೋಗ ಕಲಿಯೋಗದ ಎಲ್ಲ ಅಂದ ಈ ಕಲಿಯೋಗ ಹೆಂಗದ ಅಂದ್ರೆ ಈಗಿನ ಈ ಜನ ಹೆಚ್ಚಿನ ಶಾಣೆ ತರ ಬುದ್ಧಿಯ ತೋಲ ಶತ ಕೋಟಿ ಕರ್ಮ ಮಾಡುತ್ತಾರ ಅಂದೋದಿಲ್ಲ ಶಿವನೆಂಬ ಶಬ್ದ ಇವರ ಬಾಯಿಗೆ ಬರೋದಿಲ್ಲ ಇವ್ರ ತಕ್ಕ ಬಿಟ್ಟನಪ್ಪ ಮರಜಿ ಮನೆ ಆಗಿಲ್ಲ ಪೂಜೆ ಕುಳಿಗೆ ಏ ಜೀತಿ ಮಾಡ್ಯನಲ್ಲ ನೋಡ್ಕೊರಿ ಟೀಕಾ ಮಾಡ್ಕೊರಿ ತುಕ ಕಾಯವ ಪೂರ ತನ್ನ ಭಕ್ತಿ ತನ್ನ ಹಂತ್ಯಕ ಯಾರ ಭಕ್ತಿ ಅವ್ರ ಹತ್ಯಕದ ತಮ್ಮ ಎಲ್ಲೋ ಅಂದ ಆ ಬಂದ ಪಂಡರಿನಾಥ ಇನ್ನೊಮ್ಮೆ ತೋರೋದಿ ಚಲೋ ಅದ ಮಾತ್ರ ಬೇಡಿ ತಯಾರದ ಅಂದ ಮಾರ ನೋಡ್ಬೇಕಂದ್ರೆ ದಾಮಾಜಿ ಪಂತ್ರ ಏನಂತಾರ ಜಾಗದ ನಾನು ಮನುಷ್ಯನ ನೋಡ್ಬೇಕಂದ್ರೆ ಹೆಂಗದ ಕೇಳು ಇರು ಹೋಗ್ಲಾಕ ಬಿ ಸಂದಿಲ್ಲ ಹೋದ್ರ ಹಾನಿ ಗುಡ್ಡ ಎಲ್ಲ ಹೋಯ್ತು ತಮ್ಮ ಏನ್ ಕರೆಯದ ಸುಳ್ಳದ ಕರೆಯದ ಅದಕ್ ನಡೆಯಂದ ರಾಜ ಪ್ರಜಾ ಎಲ್ಲ ಚಂದ್ರಭಾಗ್ಯದಾಗ ಹೋಗಿ ನಿಂತಾರ ಆ ಚಂದ್ರಭಾಗ್ಯದಾಗ ನಿಂತು ಆ ಪಂಡರಿನಾಥ ಏನಂತಾರ ಏಕಾಂತ ದರ್ಶನ ಕೊಟ್ಟಿ ವಿಠೋಬಾ ಲೋಕಾಂತ ಕೂಡು ಅಮ್ಮ ಪಾಂಡುರಂಗ ಲೋಕಾಂತ ಕೂಡು ಅಮ್ಮ ಪಾಂಡುರಂಗ ಲೋಕಾಂತ ಕೂಡು ಅಮ್ಮ ಪಾಂಡುರಂಗ ಲೋಕಾಂತ ಕೂಡು ಅಮ್ಮ ಸಂತಸ ಕೋಮನಿ ನೀರ ಬಟ್ಟಿದೆ ಸಂತಸ ಕೋಮನಿ ನೀರ ಬಟ್ಟಿದೆ ಸಂತಸ ಕೋಮನಿ ನೀರ ಬಟ್ಟಿದೆ ಸಂತಸ ಕೋಮನಿ ನೀರ ಬಟ್ಟಿದೆ ಲೋಕ ಮೋಕನಲ ಅಕಳ ಕೈದಮ್ಮ ಪಾಂಡುರಂಗ ಅಕಳ ಕೈದಮ್ಮ ಹೇ ಪರಮೇಶ್ವರ ಏಕಾಂತ ದರ್ಶನ ಕೊಟ್ಟಿ ಬಿಟ್ಟು ಬಾ ಲೋಕಾಂತ ಕೊಡು ಅಮ್ಮ ಜನ ರಾಜಾ ಪ್ರಜಾ ಎಲ್ಲ ಬಂದರ ಎಲ್ಲರ ದರ್ಶನ ಕೊಡುಯಪ್ಪ ಅಂದ ದರ್ಶನ ಕೊಡುವಪ್ಪ ಅಲ್ಲಾಗೆ ದಾಮಾಜಿ ಪಂತರ ಮನುಷ್ಯನ ನೋಡ್ಬೇಕಂದ್ರೆ ವಿಠಲ ವಿಠಲ ಅನ್ಕೊಂತ ಸಾಕ್ಷಾತ್ ರೂಪ ಪಂಡರಿನಾಥ ಸಾಕ್ಷ್ಯ ರೂಪ ಗಾಯ ದಾಮಾಜಿ ಪಂತ ಇದು ಪಂಡರಿ ನಾಥದ ರೂಪ ಆಯ್ತು ನಾನು ಬೀದರ್ ಕೊಟ್ಟಿದ ನನ್ನ ದರ್ಬಾರದ ಯಾವ ಮನುಷ್ಯ ಬಂದಿದ ಗುಂಡ್ಯಾಗ ಲಂಗೊಟ್ಟಿ ಮೈ ಮ್ಯಾಲ ಚಿಂದೊಟ್ಟಿ ಹೆಗಲ ಮ್ಯಾಲ ಕೋರಿ ಕೈಯಾಗ ಬಡಗಿ ಆ ರೂಪ ತೋರಿಸುತ್ತಮ್ಮ ನನಗ ಅಂದ ಆ ರೂಪ ತೋರಿಸಲಾಗೆ ಅಂತಾರ ಅಬಾ ಜಾಗದ ದಾಮಾಜಿ ಪಂತ ನಾನು ಮನುಷ್ಯನಾಗ ದೇವ್ರಿ ನೆನೆಸ್ಲತ್ತಿದ ನೋಡ್ಬೇಕಂದ್ರ ಆ ರೂಪ ತಗೊಂಡು ಹೋಗ್ಯಾರ ಮಹಾರಾಜ ದರ್ಬಾರ ಹೋಗಿ ನನ್ನ ನೋಡ್ಬೇಕಂದ್ರ ಸಾಲ ಅಂಬ ತೀರಿಸ ಬಂದ ಬಿಟ್ಟು ವಿಟ್ಟಲ ವಿಟ್ಟಲ ಅನ್ಕೋತ ಪಂಡರಿನಾಥ್ ಮಹಾರಾಜ ನೆನೆಸ್ಲತ್ತಾರ ಆ ಜಾಗದಾಗ ಅವಾಗ ಪಂಡರಿನಾಥ ಗರು ಉಂಟಾಯ್ತು ರೂಪ ತೆಗೆದ್ರು ಏನಪ್ಪಾ ಹ್ಯಾಂಗ ಬೀದರ ಪಾಟಿಗೆ ಬಂದಿರು ಆ ಪ್ರಕಾರ ರೂಪ ಚಕ್ಕಂತ ತೋರಿಸಿದ್ರು ಧನ್ಯ ಧನ್ಯ ರಾಮಾಜಿ ಪಂತ. ಇಂತ ಕಲಿಯೋಗದ ನೀವು ಕರೀತಾಲಿ ಮಾನವಾಗಿ ಪರಮೇಶ್ವರನ ಭೇಟಿ ಮಾಡಿಸಿದೆ ಅಂದ್ರ ನೀನ ಸಾಮಾನ್ಯ ಮನುಷ್ಯ ಅಲ್ಲ, ನೀನು ಅಂದ್ರ ಬಹಳ ಒಂದು ಮಹಾನ ಸತ್ಪುರುಷದಂತಿ. ರಾಜಾ ಪ್ರಜಾ ಎಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕ್ಯಾರ. ಸಾಷ್ಟಾಂಗ ನಮಸ್ಕಾರ ಹಾಕಿ ಏನಂತಾರ, ಏನ್ ಕೇಳ್ತಿ ಕೇಳು ರಾಮಾಜಿ ಪಂತ ಅಂದ. ಏನು ಬೇಡ, ಬಳ್ಳಿ ಬೇಡ, ಬಂಗಾರ ಬೇಡ, ನನಗ ರಾಜೋಟಿಗೆ ಬೇಡ, ಏನು ಬೇಡ. ನಿನ್ನ ನಾಮಸ್ಮರಣೆ ಏನದ ನನ್ನ ಮುಖದಾಗ ಸದಾ ಇರ್ಲಿ, ಮತ್ತೆ ಪಂಡ್ರಾಪುರದಾಗ ಏನದ ನಿನ್ನ ಚರಣದಾಗ ನನಗೆ ಇಷ್ಟು ಜಾಗ ಕೊಡ್ರಿಯಪ್ಪ ಅಂತ. ಯಾಕಾರ ಮಹಾರಾಜನ ಯಾಗ ಕೊಡ್ತಾ ಅಂದ್ರ ಆ ಪಂಡ್ರಿನಾಥ್ ಮಹಾರಾಜ ನೋಡ್ಬೇಕಂದ್ರ ಬಿಟ್ಟಲ ಏನದ ಪಂಡ್ರಾಪುರದಾಗ ಪೈಲೆ ಪೂಜೆ ಪಂಡರಿನಾಥ ಬಿಟ್ಟು ದಾಮಾಜಿ ಪಂತಗಾಗ್ತದ ಪೈಲೆ ಪೂಜೆ. ಎರಡನೇ ಪೂಜೆ ಏನಂದ್ರ ದಾಮಾಜಿ ಪಂತಗಾಗ್ತದ ಸಾಧು. ಆಗಾದು ಸುಮ್ಮನಿಲ್ಲ, ಸಾಧನ ಮಾಡಿ ನೋಡಿಲ್ಲ ನೀವು ಅಂತೀರಿ ಎಲ್ಲ. ಈ ಮಾರ್ಗ ಏನದ ಸಾಧು ಸಂತರ ಮಾರ್ಗ ಏನದ ಬಹಳ ದೊಡ್ಡದದ. ಅದಕ್ಕ ಕಲಿಯೋಗದಾಗನು ಪವಾಡ ಪುರುಷರಾಗಿ ದಾಮಾಜಿ ಸಂತ ಪಂಡ್ರಾಪುರದಲ್ಲಿ ಬಂದು ಪಂಡರಿನಾಥಕ್ಕೆ ತೋರಿಸಿದ್ರು. ರಾಜ ಪ್ರಜಾ ಎಲ್ಲ ಆನಂದಾಗ್ಯದ ಆನಂದಾಗಿ ಏನಂತಾರ, ಓ ಗರಿ ನಡಿ ರವ್ವ ಉಳದಾಪುರ ತಾಯಿ ಜಗದಾಮನ ಸೇವಾ ಮಾಡದಕ. ಓ ಗರಿ ನಡಿ ರವ್ವ ಉಳದಾಪುರ ತಾಯಿ ಜಗದಾಮನ ಸೇವಾ ಮಾಡೋದಕ. ನಾವು ನೀವು ಅನುವದ ಯಾಕ ದೇವಿಗೆ ಹೋಗದಕ, ನಾವು ನೀವು ಅನುವದ ಯಾಕ ದೇವಿಗೆ ಹೋಗುವುದಕ, ನಾವು ನೀವು ಅನುವದ ಯಾಕ ದೇವಿಗೆ ಹೋಗದಕ, ನಾವು ನೀವು ಅನುವದ ಯಾಕ ದೇವಿಗೆ ಹೋಗುವ. ಬರ್ಸ ಕಟ್ಟಿ ಹೋಗಾಮಿ ಐದ ದಿನ ಕ ತಾಯಿ ಜಗದಾಂಬನ ಸೇವಾ ಮಾಡಿರುವ ತುಳಸಾಪುರ ತಾಯಿ ಜಗದಂಬನ ಸೇವಾ ಮಾಡೋದಕ. ಕಾಶಿ ಕಲ್ಲೋಳ ತೀರ್ಥ ಪವಿತ್ರಾದ ಜಳಕ, ಕಾಶಿ ಕಲ್ಲೋಳ ತೀರ್ಥ ಪವಿತ್ರಾದ ಜಳಕ, ಕಾಶಿ ಕಲ್ಲೋಳ ತೀರ್ಥ ಪವಿತ್ರಾದ ಜಳಕ, ಕಾಶಿ ಕಲ್ಲೋಳ ತೀರ್ಥ ಪವಿತ್ರಾದ ಜಳಕ. ಮುರಯಾಳಿ ನಿಮ್ಮ ಪೂಜೆ, ಮುರಯಾಳಿ ನಿಮ್ಮ ಪೂಜೆ ಸುರಿಯ ಹೊಂಟದ ತಾಯಿ ಜಗದಾಂಬನ ಸೇವಾ ಮಾಡೋದಕ. ತಾಯಿ ಜಗದಾಂಬನ ಸೇವಾ ಮಾಡೋದಕ, ಓತುತಿ ಬಾಳೆ ಹಣ್ಣ ಉಳಿಯ ತುಂಬಾದಕ, ಓತುತಿ ಬಾಳೆ ಹಣ್ಣ ಉಳಿಯ ತುಂಬಾದಕ. ಕಾಂಚಕಿ ಕರಪರ ದೀಪ, ಕಾಂಚಕಿ ಕರ್ಪುರ ದೀಪ ಅಂಬನ ಬೆಳಕ, ತಾಯಿ ಜಗದಾಂಬನ ಸೇವಾ ಮಾಡಕ. ಉಗಾರಿ ನಡೆಯುವ ತುಳಸಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ. ಕಪ್ಪು ಬಾಳೆ ತೆಂಗಿನ ಮರವು ದೇವಿ ಕೊಂದಾಳಕ, ಕಪ್ಪು ಬಾಳೆ ತೆಂಗಿನ ಮರವು ದೇವಿ ಕೊಂದಾಳಕ, ಕಪ್ಪು ಬಾಳೆ ತೆಂಗಿನ ಮರವು ದೇವಿ ಕೊಂದಾಳಕ, ಕಪ್ಪು ಬಾಳೆ ತೆಂಗಿನ ಮರವು ದೇವಿ ಕೊಂದಾಳಕ. ತಡ ನಿದೆ ಪಾತಾಯಿ ಭಕ್ತರ ಮನೆಗ, ತಾಯಿ ಜಗದಾಂಬನ ಸೇವಾ ಮಾಡಕ. ಹೋಗಾರಿ ನಡೆಯುವ ತುಳಸಾಪುರ ತಾಯಿ ಜಗದಾಂಬನ ಸೇವಾ ಮಾಡೋದಕ. ಗಡಿ ಗಡಿ ನಾವ ತೂಗ ಮಹಾರಿ ತುಳಜಾಪುರತು ತಾಯಿ ಗೊಂದಲ ಆಲ್ಯಾವೆ, ತುಳಜಾಪುರತು ತಾಯಿ ಗೊಂದಲ ಆಲ್ಯಾವೆ, ತುಳಜಾಪುರತು ಕಾಯಿ ಗೊಂದಲ ಭಕ್ತ ಚಾರೆ ಗೊಂದಲ ಆಲ್ಯಾವೆ, ಗುಳೆ ಭಕ್ತ ಚಾರೆ ಗೊಂದಲ ಆಲ್ಯಾವೆ, ಗುಳಭಕ್ತ ಚಾರೆ ಗೊಂದಲ ಆಲ್ಯಾವೆ, ಗುಳಭಕ್ತ ಚಾರೆ ಗೊಂದಲ ಆಲ್ಯಾವೆ, ಗುಳಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ, ಗುಳಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ, ಮಾರೆ ಗೊಂದಲ ಆಲ್ಯಾವೆ, ಗುಳಬಳೆಲ್ಲ ಮಾರೆ ಗೊಂದಲ ಆಲ್ಯಾವೆ. ಕಾಶಿ ವಿಶ್ವನ ತಾರೆ ಗೊಂದಲ ಆಲ್ಯಾವೆ, ವಿಶ್ವನ ತಾರೆ ಗೊಂದಲ ಆಲ್ಯಾವೆ, ಶಿವನ ತಾರೆ ಗೊಂದಲ ಆಲ್ಯಾವೆ, ಶಿವನ ತಾರೆ ಗೊಂದಲ ಆಲ್ಯಾವೆ, ಮಹಾದೇವಾರೆ ಗುಂದಳ ಆಲ್ಯಾವೆ, ಶುಭ ಮಹಾದೇವಾರೆ ಗುಂದಳ ಆಲ್ಯಾವೆ, ಶುಭ ಮಹಾದೇವಾರೆ ಗುಂದಳ ಆಲ್ಯಾವೆ, ಶುಭ ಮಹಾದೇವಾರೆ ಗುಂದಳ ಆಲ್ಯಾವೆ, ಶೋ ಪಾರ್ವತಿ ಗುಂದಳ ಆಲ್ಯಾವೆ, ಶೋ ಪಾರ್ವತಿ ಗುಂದಳ ಆಲ್ಯಾವೆ, ಶೋ ಪಾರ್ವತಿ ಗುಂದಳ ಆಲ್ಯಾವೆ, ಶುಭ ಪಾರ್ವತಿ ಗುಂದಳ ಆಲ್ಯಾವೆ, ಅಶ್ವಥ ಚಾರೆ ಗುಣಲಾಲಿ ಅಶಭಕ್ತ ಚಾರಿ ಗುಣಲಾಲಿ ಅಶಭಕ್ತ ಚಾರಿ ಗುಣಲಾಲಿ ಅಶಭಕ್ತ ಚಾರಿ ಗುಣಲಾಲಿ ಐ ರಾಧಾನಿ ಮಾತಾ ದೇವಿ ನಿನ್ನ ಬಾಲ ಹಸುದಿನೇ ಗುಡಿಸೆಯನ್ನ